ಅದು ನಮಗೆ ಹೇಳ್ತದೆ ಸರ್ ಅದು ಸರಿ. ನಾವು ಟ್ರ್ಯಾಕ್ಟರ್ ಯಾವಾಗ ಪಂಕ್ಚರ್ ಆಗಿದ್ದಾಗ್ಲಿ ಅಥವಾ ಬ್ಲಾಸ್ಟ್ ಆಗಿದ್ದಾಗ್ಲಿ ಆಗಿಲ್ಲ ಎಂದೂ ಆಗುದಿಲ್ಲ. ಟೈರ್ ವೀಕ್ ಆದ್ಮೇಲೆ ಪಂಕ್ಚರ್ ನಿಂತಲೇ ಹೋಗ್ತಾವ್ ಸರ್, ಟೈರ್ ಬಹಳ ವೀಕ್ ಆಯ್ತಂದ್ರೆ ಇದು ಹೋಗ್ಯದ ಟೈರ್ ಅಂತ ನಾವು ತಿಳ್ಕೊಬೇಕು. ಇನ್ನು ದಾರ್ಯಾಗ ಹೋಗ್ತಾ ಮುಳ್ಳ ಮಳಿ ಅವು ಚುಚ್ಚಿರ್ತಾವ ಚೆನ್ನಾಗಿ ಆತವ್ರಿ, ಅದ್ರದ್ದೇನು ಇದು ಇರಲ್ಲ. ಯಾಕಂದ್ರೆ ಹೊಲದೊಳಗೆ ಆಮೇಲೆ ಹೊಲ ಸುತ್ತಮುತ್ತಲು ತಿರುಗಾಡುವಾಗ ಮತ್ತು ಸಾಕಷ್ಟು ಇದ್ದೇ ಇರ್ತಾವ ಅಂತಾವ್ ಮುಳ್ಳುಗಳು ಅವು ಇದ್ದೇ ಇರ್ತಾವ ಸರ್. ಅವು ಮುಳ್ಳು ನಟ್ರೆ ಅವತ್ತಿಂದ ಅವತ್ತಿ ಹವಾ ಹೋಗಲ್ರಿ. ಹೌದು, ನಾವು ತಿರುಗಾಡಿ ಅಂದ್ ಕೆಲಸ ಮುಂದ್ಮೇಲೆ ರಾತ್ರಿ ನಿಂದ್ರಿಸಿದಾಗ ಹವಾ ಹೋಗ್ತಾವ ಸರ್. ಇಮಿಡಿಯೇಟ್ ಹವಾ ಹೋಗ್ಬೇಕಂದ್ರೆ ಅದಕ್ಕೆ ಮುಂಜಾನೆ ಕೆಲಸ ಮಾಡೋ ಮುಂದೆ ಹವಾ ಇಲ್ಲ ಅಂತಂದಾಗ ನಾವು ಅರ್ಲಿ ಮಾರ್ನಿಂಗ್ ಎದ್ದು ನೋಡ್ಕೋಬೇಕು ಸರ್. ಅಂದ್ರೆ ಅಂತಹ ಸಂದರ್ಭಗಳು ಬಂದಿಲ್ಲ ನಿಮಗೆ? ಬಂದಿಲ್ಲ, ಬಂದಿಲ್ಲ. ಕಂಡೀಷನ್ ಇಡ್ತಿದ್ದೇವ್ ಅಡ್ಡಿಲ್ಲ. ಈಗ ತಾವೇನು ಮೆಕನೈಸೇಷನ್ ಮಾಡಿಕೊಂಡ್ರಿ, ಎಲ್ಲ ಯಂತ್ರಗಳ ಮೂಲಕ ಮಾಡ್ತಾ ಇದ್ದೀರಿ, ಯಾವ ರೀತಿ ನಿಮಗೆ ಇದು ಲಾಭ ಅನಿಸಿದ? ಈಗ ಕೂಲಿ ಆಳುಗಳ ಮೇಲೆ ನಾವು ಅವಲಂಬನೆ ಆಗಬೇಕು, ಅವ್ರನ್ನ ಕರಿಬೇಕು, ಮತ್ತೆ ಅವ್ರಗ್ ಬಂದಾಗ ಅವ್ರನ್ನ ಮ್ಯಾನೇಜ್ ಮಾಡಬೇಕು, ಇವೆಲ್ಲ ಬಹಳ ಕೆಲಸಗಳಿರ್ತಾವ. ಯಾಂತ್ರೀಕರಣ ಮಾಡೋದು ಬಹಳ ಲಾಭದಾಯಕ ಅಂತ ಹೇಳಿ ನಿಮಗೆ ಅನಿಸ್ತದನ? ಹೆಂಗ? ನೂರಕ್ಕೆ ನೂರು ಸತ್ಯ ಅದ ಸರ್ ಈ ಮಾತಿನೊಳಗ. ಯಾಂತ್ರೀಕರಣ ಇದ್ರೆ ನಾವು ಮತ್ತೊಬ್ಬರ ಮೇಲೆ ಡಿಪೆಂಡ್ ಇರಲ್ರಿ. ಆಳುಗಳೇ ಬೇಕ್ರಿ, ಬೇರೆ ಕೆಲಸಕ್ಕೆ ಆಳುಗಳು ಬೇಕಾತಾವ. ಇದು ಬಿತ್ತದ ಒಬ್ಬ ಮನುಷ್ಯ ಬಿತ್ತದ ಮೇಲೆ ಮುಂದ ಹತ್ತು ಆಳುಗಳು ಬೇಕಾತಾವ್ರಿ ಅದು ಮೇಂಟೈನ್ ಮಾಡ್ಲಿಕ್ಕೆ. ಆ ಬಿತ್ತ ಮನುಷ್ಯ ಒಂದು ಯಾವಾಗ ನಮಗ್ ಕರೆಕ್ಟ್ ಇತ್ತು, ಅದು ಟ್ರ್ಯಾಕ್ಟರ್ ನಡೆಸೋ ಮನುಷ್ಯ ಕರೆಕ್ಟ್ ಇತ್ತು ಅಂದ್ರೆ ನಮಗ್ ಹತ್ತು ಆಳಿಂದು ಕೆಲಸ ಆತದ. ಆಮೇಲೆ ನಮ್ ಟೈಮಿಗ್ ಆತದ್ರಿ. ಈ ವ್ಯವಸಾಯದೊಳಗ ನಾವು ಬಿತ್ತದು ಉಳುಮೆ ಮಾಡೋದು ಟೈಮಿಂಗ್ ಬಹಳ ಮಹತ್ವ. ಟೈಮ್ ಬಿಟ್ಟು ನಾವು ಆದಾಗ ಬಿತ್ತೀವಿ, ಹುಳ ತಿಂದ ಮೇಲೆ ಎಣ್ಣೆ ಹೊಡಿತೀವಿ ಅಂದ್ರೆ ಆಗಂಗಿಲ್ಲ, ಅದು ನುಕ್ಸಾನ ಆತದ. ಅದಕ್ಕೆ ಮೇನ್ ಏನಂದ್ರೆ ನಮಗ ಬೆಳೆ ಮೇಲೆ ನಮ್ದು ಲಕ್ಷ್ಯ ಬಹಳ ಇರಬೇಕ್ರಿ. ನಾವು ದಿನಕ್ಕೆ ಒಂದ್ ಸಾರಿ ಅಥವಾ ಎರಡನೇ ದಿನಕ್ಕೆ ಒಂದ್ ಸಾರಿ ನಾವು ಬೆಳೆದಾಗ ತಿರುಗಾಡೋದು ಮಾತ್ರ, ಅದು ನೀರ್ ಬೇಕಾಗ್ಯದ, ಅದಕ್ಕೆ ಏನ್ ರೋಗ ಬಂದದ ಅನ್ನೋದು ನಮಗ್ ತಿಳ್ಕೊಳಕ್ ಸಾಧ್ಯ ಆಗ್ತದೆ ಸರ್. ಯಾವತ್ತು ಗಮನಿಸ್ತಾ ಇರಬೇಕು, ಯಾವತ್ತು ಹೊಲದೊಳಗೆ ಇರಬೇಕು, ಯಾವತ್ತು ಗಮನಿಸಬೇಕು. ನಮ್ಮ ದೇಹಕ್ಕೆ ಹೆಂಗ್ ಗಮನ ಕೊಡ್ತೀವಿ ಹಂಗ್ ನಾವು ಬೆಳೆಗೂ ಗಮನ ಕೊಡಬೇಕು, ಭೂಮಿಗೂ ಗಮನ ಕೊಡಬೇಕು. ತಾವು ಹೇಳಿದ್ರಿ ಈಗ ಬೋರ್ವೆಲ್ ತೆಗೆದ ನಂತರ ನಿಮ್ಮ ಏನು ಕೃಷಿ ಜೀವನದ ದಿಕ್ಕೆ ಬದಲಾಯಿತು ಅನ್ನುವಂತಹ ಮಾತು ಹೇಳಿದ್ರಿ. ಅಷ್ಟು ನೀರು, ಸಾಕಷ್ಟು ಪ್ರಮಾಣದ ನೀರು ನಿಮಗೆ ಸಿಕ್ಕದ? ಬಹುಶಃ ಇಷ್ಟು ಪ್ರಮಾಣದ ನೀರು ನಾವು ಬೇರೆ ರೈತರ ಕಡೆ ಎಲ್ಲೂ ಕೇಳಿಲ್ಲ ಅಂತ ಹೇಳಿ ಅಂತ ಅನಿಸ್ತದ. ಅಷ್ಟು ನೀರು ನಿಮಗೆ ಸಿಕ್ತು, ಸಿಕ್ಕ ನಂತರ ನಿಮಗೆ ಏನು ಮಾಡಬೇಕು ಅಂತ ಅನಿಸ್ತು, ಮತ್ತೆ ಯಾರ ಕಡೆ ಹೋಗಿ ಇದ್ರ ಮುಂದೆ ಮಾರ್ಗದರ್ಶನ ಹೆಂಗ್ ತಗೋಬೇಕು ಅನ್ನೋದ್ರ ಬಗ್ಗೆ ಏನ್ ವಿಚಾರ ಮಾಡಿದ್ರಿ? ಅವಾಗ ಏನೇನ್ ಪ್ಲಾನ್ ಮಾಡಿದ್ರಿ? ಪ್ಲಾನ್ ಸರ್ ಈಗ ನಾ ಅವಾಗಿನ ಅದೇ ಫಸ್ಟ್ ಟೈಮ್ ನಾ ನೀರಾವರಿದಾಗ ಧುಮುಕಿದ್ದು. ಅವಾಗ ನಮ್ ಊರಾಗೆಲ್ಲ ರೈತರು ಮಾಡ್ತಿದ್ರು ಬೇಸಾಯ, ಅವರೆಲ್ಲ ತರಕಾರಿ ಮಾಡ್ತಿದ್ರು, ಅಲ್ಪ ಸ್ವಲ್ಪ ಏನಾರ ಬಾಳೆ ಉಳ್ಳಾಗಡ್ಡಿ, ನಾನು ಅವ್ರಂಗೆ ಮಾಡ್ಕೊತ ಹೋದ್ರಿ. ಮುಂದ್ ಹೋದಂಗ ನನಗಿನ್ನ ಹೆಚ್ಚಿಗೆ ತಿಳ್ಕೊಬೇಕಂತ ಅನಿಸಿದಾಗ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳಕ್ಕೆ ಹೋಗೋದಾಗ್ಲಿ, ಈ ರೈತರ ಸಭೆಗಳಿಗೆ ಹೋಗೋದಾಗ್ಲಿ, ಇಂತಲ್ಲೆಲ್ಲ ಕೃಷಿ ಮೇಳಗಳಿಗೆ ಹೋದಲ್ಲಿ ಅಲ್ಲೆಲ್ಲ ನನಗೆ ಹೆಚ್ಚಿನ ಜ್ಞಾನ ದೊರಕುತ್ತೆ ಸರ್. ಅವಾಗ ನಂದು ದಿಕ್ಕು ಬದಲಾಯಿತು. ಈಗ ಬಾಳೆ ಅಂದ್ರೆ ನಾ ಯಾರೇ ಬೆಳೆದವರು ಹೊಲದನ್ ಗಡ್ಡಿ ತಂದು ಹಚ್ಚಿದ್ರಿ. ಅವಾಗ ಟಿಶ್ಯೂ ಕಲ್ಚರ್ ಅಂತ ಬಂತ್ರಿ, ಅದು ಕಾನ್ಸೆಪ್ಟ್ ಗೊತ್ತಾಯ್ತು. ಅದ್ರಾಗ ನನಗೆ ಬಹಳ ಒಂದು ಸಾಕಷ್ಟು ಮಾರ್ಪಾಟಾಯ್ತು, ಪ್ರಗತಿ ಕೂಡ ಆಯ್ತು. ಅದು ಬಹಳ ಗಳಿಕೆ ಮಾಡುತ್ತೆ ನನಗೆ ಬಾಳೆ ಮತ್ತು ಪಪ್ಪಾಯಿ, ಹಿಂಗಾಗಿ ಅದ್ರಲ್ಲಿ ನಾನು ಯಶಸ್ವಿ ಕಂಡಿನ ಅಂತ ಹೇಳಿ. ಅಂದ್ರೆ ಟಿಶ್ಯೂ ಕಲ್ಚರ್ ಏನು ನೀವು ಬಾಳೆ ಹಚ್ಚಿದ್ರಿ, ಅವಾಗ ನಿಮಗೆ ಸಾಕಷ್ಟು ಅದರಿಂದ ಉತ್ಪನ್ನ ಬಂತು, ಉತ್ಪನ್ನ ಬಂತು ಸರ್. ಮತ್ತೆ ಅದಕ್ಕೆ ಬೇಡಿಕೆನು ಸಾಕಷ್ಟು ಆಯ್ತು ಅಂತೀರಿ? ಬೇಡಿಕೆನು ಬೇಡಿಕೆ ಆದಾಗೆ ರೇಟ್ ಸಿಕ್ತದೆ ಸರ್. ರೇಟ್ ಸಿಕ್ಕಿದ್ರ ಅವಾಗ ಆ ಕಾಲದಾಗ ನಮಗೆ 600 ರೂಪಾಯಿ ಕ್ವಿಂಟಲ್ ಹೋಯ್ತು. ಆಮೇಲೆ ಅದಕ್ಕೆಲ್ಲ ಇಲಾಖೆದವರು ಬಂದು ಎಲ್ಲ ರೈತರಿಗೆ ಹೇಳೋದ್ರಲ್ಲಿಂದ ನನ್ನ ತೋಟಕ್ಕೆ ರೈತರು ಬಹಳ ಬಂದು ಭೇಟಿಯಾಗಿ ಅವ್ರಿಗೆ ಟಿಶ್ಯೂ ಕಲ್ಚರ್ ಗೊತ್ತಿದ್ದಿದ್ದಿಲ್ಲ, ನಮ್ದೇ ಅಗಿ ಕೊಡುವಂತ ನಂಬಲ್ಲಿದೆ ಅಗಿ ಒಯ್ದಿರು. ಆ ಬಾಳಿಕಿನ ಹೆಚ್ಚಿಗೆ ನನಗೆ ಅದ್ರ ಅವಾಗ 2 ರೂಪಾಯಿಗೆ ಒಂದು ಅಗಿ ಕೊಟ್ಟರು ನನಗೆ ಸಾಕಷ್ಟು. ಒಂದ್ ಗಿಡಕ್ಕೆ ಕನಿಷ್ಠ ಅಂದ್ರೂ 5 ಅಗಿ ಬರ್ತಾವ ಸರ್. ಆ ಅಗಿ ತಗೊಂಡು ಹೋದ್ರೆ ಅವರೇ ಕೆದರ್ಕೊಂಡು. ಆಮೇಲೆ ಎಲ್ಲರೂ ಒಂದೇ ಸಾರಿ ತೆಗಿತಾರ, ನಾ 3 ಸಾರಿ ತೆಗೆದ್ರಿ ಅದ್ರ ಬೆಳೆ. ಒಂದ್ ಸಾರಿ ಹಚ್ಚಿದ್ದು, ಒಂದ್ ಸಲ ಹಚ್ಚಿದ್ದು, 2 ವರ್ಷನಾಗ 3 ಕ್ರಾಪ್ ಬಂತು ಸರ್. ಅವಾಗ ಲಕ್ಷ ಅಂದ್ರೆ ನಮಗ ಬಹಳ ದೊಡ್ಡ ಅಮೌಂಟ್ ಇತ್ತು. ಅವಾಗ ಕನಿಷ್ಠ ಅಂದ್ರೆ 3.5 ಲಕ್ಷ ರೂಪಾಯಿ ನನಗ 2 ಎಕರೆದೊಳಗ ಆಯ್ತಿರ ಅವಾಗ. ಅವಾಗ ನಮಗ 100 ಎಕರೆ ಕೂಡಿ 3 ಲಕ್ಷ ರೂಪಾಯಿ ಮಾಲ್ ಬರ್ತಿದ್ದಿಲ್ಲ ಸರ್. ಅವಾಗೇನ್ ಸಜ್ಜಿ ಬೆಳಿತಿರು, ಜ್ವಾಳ ಬೆಳಿತಿರು, ಶೇಂಗಾ ಬೆಳಿತಿದ್ರು. ಸಜ್ಜಿ 100 ರೂಪಾಯಿ ಕ್ವಿಂಟಲ್ ರೀ, ಜ್ವಾಳ 100 ರೂಪಾಯಿ 150 ರೂಪಾಯಿ ಕ್ವಿಂಟಲ್ ಹಿಂಗಿರ್ತಿ ಸರ್. ಇಲ್ಲೊಂದು 16 ಎಕರೆ ಹೊಲದಾಗ ಇದು ಮಾಡ್ಕೋತೆ. ಇನ್ನೊಂದು ಹೊಲಕ್ಕೆ ನಮಗ ನೀರ್ ಇದ್ದಿದ್ದಿಲ್ಲ ಸರ್, ಅಲ್ಲಿ ಬಾವಿ ಹೊಡೆದಿದ್ದೇವೆ ಎಲ್ಲ ಮಾಡಿ ನೀರ್ ಇದ್ದಿದ್ದಿಲ್ಲ. ಇಲ್ಲಿಂದ 2 ಕಿಲೋಮೀಟರ್ ಪೈಪ್ ಲೈನ್ ಮಾಡ್ಕೊಂಡು ಹೋಯ್ದು. ಅಲ್ಲಿ ನಾವು ಆ ಹೊಲ ಎಲ್ಲ ತಯಾರು ಮಾಡಿಸ್ರಿ, ಅದು ಕೆರೆ ಮಣ್ಣು ಅದು ಹೊಡೆದು ಅಂದ್ರೆ ನಾ ಅಲ್ಲಿ ಬೆಳೆದಿದ್ದು ನಾನು ಹೊಟ್ಟೆ ತುಂಬಿಸ್ಕೊಂಡು ಸಂಸಾರ ನಡೆಸಿ ಮತ್ತೆ ಅದಕ್ಕೆ ಹಾಕಿನಿ ಸರ್ ರೊಕ್ಕನ. ಅವಾಗ ಈ ಭೂಮಿ ಡೆವಲಪ್ ಆಗ್ಯದ್ರಿ. ಅದು ಎದಕ್ಕೆ ಮಾಡಿದ್ರ ಅಂದ್ರೆ ಬರೇ ದನ ಮೈಸಲ್ ಕತ್ತಿತ್ತು ನಮ್ದು ಮಡ್ಡಿ ಹೊಲ. ಅವಾಗ ನಮ್ಮ ಹಾರ್ಟಿಕಲ್ಚರ್ದವರು ಮೂಲಿಯ ಸಾವಿರ ಅವ್ರಿಗೆ ಹೋಗಿ ತೋರಿಸ್ತಾ ಇಲ್ಲ ಹೆಂಗೆ ನಾ ಗ್ರೇಪ್ ಹಚ್ಚಬೇಕಂತ ನಂದು ಉದ್ದೇಶ ಇತ್ತು. ಇಲ್ಲ ಇದು ಬೋರ್ವೆಲ್ ನೀರ ಅಷ್ಟು 100% ಗ್ಯಾರಂಟಿ ಇರಲ್ಲ, 4 ವರ್ಷ ಮಳೆ ಹೋಯ್ತಂದ್ರೆ ಹೋತದ ಬರ್ತದ, ನೀವೀಗ ಎಕರೆಗೆ 2 ಲಕ್ಷ ಖರ್ಚು ಮಾಡಿದ್ರೆ ಮುಂದೆ ತೊಂದರೆ ಬರಬಹುದು ಅಂತ ಅವ್ರು ಮುನ್ಸೂಚನೆ ಕೊಟ್ಟರು ಸರ್. ಅದನ್ನ ತಿಳ್ಕೊಂಡೆ ಅದು ಅದು ಹಂಗೇನೋ ಆಯ್ತಿರೋದು. ಹೌದಾ? ಅದಕ್ಕೆ ನಾ ಅದು ಗ್ರೇಪ್ ಮಾಡ್ಲಿಲ್ರಿ, ಅದಕ್ಕೆ ಅಲ್ಲಿ ಹೋಗಿ ನಿಂಬೆ ಗಿಡ ಹಚ್ಚಿದ್ರಿ. ನಾ ಅದು 3 ಎಕರೆ ನಿಂಬೆ ಗಿಡ ಅದ್ರಿ, ಅದು ಹೆಂಗ್ ಮಾರಿದ್ರು ನಮಗೆ 3-3.5 ಲಕ್ಷ ರೂಪಾಯಿ ಆರಾಮ್ ಬರ್ತದ್ರಿ. ಎಲ್ಲಾರು ತಿಂದು ಉಂಡು ಏನ್ ಮಾಡಿದ್ರು ಖರ್ಚಿರ್ಲ, ಅದು 3-3 ಆ ಹೊಲನೇ 1 ಲಕ್ಷ ರೂಪಾಯಿ ಮಾಲ್ ಹಾತಿದ್ದಿಲ್ರಿ. ಅದು ಆಮೇಲೆ ಮಳೆಗಾಲದಾಗ ನಾವು ತೊಗರಿ ಅದು ಹಾಕ್ತಿವಿ ಸರ್, ಅದು 2 ಚೀಲ ಹಾತಿದ್ದಿಲ್ಲ, ಈಗ 6 ಚೀಲ ಆಗ ಪೊಸಿಷನ್ ಬಂದದ್ರಿ. ಒಂದ್ ಇರಿಗೇಷನ್ ಕೊಡ್ತೀವಿ ಸರ್ ಅದಕ್ಕೆ, ಹಿಂಗಾಗಿ ಅನುಕೂಲ ಐತಿ ಸರ್. ಈಗೇನು ನೀವು ಬೆಳೆಗಳನ್ನು ಬೆಳೆದ್ರಿ, ಮಾರ್ಕೆಟ್ ಎಲ್ಲಿ ಮಾಡ್ತಾ ಇದ್ರಿ ಸರ್? ಮಾರ್ಕೆಟ್ ನಾನು 90% ಕಮಿಷನ್ ಏಜೆಂಟ್ಗಳ ಕಡೆ ಹೋಗಿಲ್ಲ ಸರ್. ಈಗ ಬಾಳಿ ಬೆಳೆದ್ರೆ ಡೈರೆಕ್ಟ್ ಬಟ್ಟಿದವ್ರಿಗೆ ಕೊಡ್ತಿದ್ರಿ, ಇಲ್ಲಾಂದ್ರೆ ಅಲ್ಲಿ ಯಾರಿಗಾರೆ ಅಲ್ಲಿ ಲೋಕಲ್ ಮಾರೋರಿಗೆ ತಯಾರು ಮಾಡಿ ಅವ್ರಿಗೆ ಉದ್ರಿ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಮಾಡಿ ನೀವು ಮಾರಿ ಕೊಡ್ರಿ ಅಂತ ಕೊಡ್ತಿದ್ ಸರ್. ಹಿಂಗಾಗಿ ನನಗೆ ನಂದು ಪಗಾರ ಮಾರ್ಕೆಟ್ದಾಗೆ ಉಳಿದ್ರೆ ಅವ್ರ ಕಮಿಷನ್ ಹೋಗೋದೆ ನನ್ನ ಬೈಲಿ ಉಳಿದ ಇವತ್ತಿಂತ. ನಾನು ಇವತ್ತು ನಾ ತೊಗರಿ ಬೆಳಿತೀನಿ ಅಂದ್ರೆ ನಾ ಸೀಡ್ ಪ್ರೊಡಕ್ಷನ್ ತಗೋತೀನಿ ಸರ್, ಬೀಜೋತ್ಪಾದನೆ ಅಂದ್ರೆ ಅವ್ರಿಗೆ ಕೊಡ್ತೀನಿ. ಈಗ ನಮಗೆ ಇಲ್ಲಿ 10,000 ಅಂದ್ರೆ ಅಲ್ಲಿ 12,000 ರೂಪಾಯಿ ಕೊಡ್ತಾರೆ ರೇಟ್. ಇವರು ನಮಗೆ 8,000 ರೂಪಾಯಿ ಸೀಡ್ ಕಾರ್ಪೊರೇಷನ್ ದವ್ರು ಕೊಡ್ತಾರೆ ಸರ್. 3,000 ಕೇಂದ್ರ ಸರ್ಕಾರ ಸಹಾಯಧನ ಅಂತ ಬರ್ತದೆ ಸರ್. 11,000 ರೂಪಾಯಿ ನಮಗೆ ಒಂದು ಕ್ವಿಂಟಲ್ ಬೀಳ್ತದೆ ರೇಟ್. ಈ ವರ್ಷ ಇನ್ನ ಹೆಚ್ಚಿಗೆ ಆಗ್ಬಹುದು, ನಾ ಹಿಂದಿಂದ ಹೇಳ್ತೀನಿ ರೇಟ್. ಆಮೇಲೆ ಈಗ ನಾ ಈ ಗೋಧಿ ಮತ್ತು ಜೋಳ ಅವು ಎಲ್ಲ ಫುಲ್ ಆರ್ಗ್ಯಾನಿಕ್ ದಾಗ ಬೆಳಿತೇನೆ. ಆರ್ಗ್ಯಾನಿಕ್ ದಾಗ ಬೆಳೆಯೋದ್ರಲ್ಲಿ ನನಗೆ ಎಲ್ಲಾರದು ನಿಮ್ಮ ಇದರಲಿಂದ ಸಹಕಾರಲಿಂದ ಪರಿಚಯ ಇದ್ದಾರ, ಅವ್ರು ನನ್ನ ಮೇಲೆ ವಿಶ್ವಾಸ ಮಾಡಿ ನಮಗೆ ಕೊಡ್ರಿ ಅಂತಾರ. ಎಲ್ಲ ಇಲ್ಲೇ ಡೈರೆಕ್ಟ್ ಕೊಟ್ಬಿಡ್ತೀನಿ, ಮಾರ್ಕೆಟ್ಗೆ ಹೋಗೋ ಪ್ರಶ್ನೆ ಬರಲ್ಲ. ಎಲ್ಲ ಗ್ರಾಹಕರು ನೇರವಾಗಿ ಸಿಗ್ತಾರೆ. ಎಲ್ಲ ಅಧಿಕಾರಿಗಳು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಬಿಸಿನೆಸ್ ಮ್ಯಾನ್ಗಳಿಗೆ ಎಲ್ಲರಿಗೂ ಗೊತ್ತದರಿ. ಅದೇ ನೀವು ಬೆಳೆದಿದ್ದು ಗೊತ್ತದಲ್ಲ ಎಲ್ಲರಿಗೂ ಗೊತ್ತದ, ಸಾವಯವದೊಳಗೆ ಬೆಳೆದಿರಿ, ಸಾವಯವ ವಿಷಮುಕ್ತವಾದ ಅರ್ಥ ಅಂತೇಳಿ. ಹಂಗಾಗಿ ನೇರವಾಗಿ ನಿಮಗೆ ಗ್ರಾಹಕರು ಸಿಗುವಂತಹ ಒಂದು ರಾಶಿ ಆದ್ರೂಪ್ಲೇ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕೊಟ್ಟು ಬಿಡ್ತೀನಿ ಸರ್. ಹಂಗಾಗಿ ಮಾರುಕಟ್ಟೆದ ನಿಮಗೆ ಯಾವಾಗೂ ಸಮಸ್ಯೆ ಆಗಿಲ್ಲ. ಈಗ ಹೊಸದು ನೀವು ತಾಳೆ ಬೆಳೆ ತಗೊಂಡಿನಿ ಅಂತಂದ್ರಿ, ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರ ಅದನ್ನ ಸರ್? ತಾಳೆ ಬೆಳೆ ನಮ್ ಗುಲ್ಬರ್ಗಕ್ಕೆ ಬಂದು 6 ವರ್ಷ ಐತ್ರಿ. ನಮ್ದೆಲ್ಲ ನಮ್ಮ ಮಿತ್ರರು ರೈತ ಮಿತ್ರರೆಲ್ಲ ಹಚ್ಚಿ ಅವ್ರದ್ದು 6 ವರ್ಷ ಐತ್ರಿ, ನಂದ್ 3 ವರ್ಷ ಆಯ್ತು. ನನಗೆ ಸ್ವಲ್ಪ ಈಗ 3 ವರ್ಷದ ಹಿಂದೆ ಮಳೆಗಾಲ ತುಟ್ಟಿ ಇದ್ದಾಗ ನಮ್ಮ ಬೋರ್ವೆಲ್ಗಳು ಬಹಳ ಡೀಪ್ ಹೋಗಿದ್ದವ್ರಿ, ಅದಕ್ಕೆ ನಾನು ಲೆಕ್ಕ ಹಾಕೋತ ಅವ್ರ ಜೊತೆಗೆ ನಾ ಸಂಪರ್ಕದಾಗಿದ್ದ ಅದ್ರ ಬೆಳೆದು ಸ್ವಲ್ಪ ಮಾಹಿತಿ ತಗೊಂಡಿದ್ರಿ. ನಾನು ಅದು ನೋಡ್ಲಿಕ್ಕೆ ಕೇರಳಕ್ಕೂ ಹೋಗಿ ಬಂದೀನಿ. ನಾನು ಬಂದ ಮೇಲೆ ನಮ್ಮ ಕಡೆ ಆಗ್ತದಂತ ನನಗೆ ಖಾತ್ರಿ ಐತ್ರಿ. ಅದು ಅವ್ರ ಇಲಾಖೆದವರು ಮತ್ತು ಕಂಪನಿದವ್ರು ಹೇಳೋದಕ್ಕಿಂತ ನಾ ಮನಗಂಡು ಮಾಡಿಕೊಂಡ್ರಿ. ಮಾಡಿಕೊಂಡ ಮೇಲೆ ನಾ ಅದು ಮಾಡ್ಲಿಕ್ಕೆ ಹೆಜ್ಜೆ ಇಟ್ಟು ಸರ್, ಹೆಜ್ಜೆ ಇಟ್ಟು ಇಲಾಖೆದವರಿಗೆ ಸಂಪರ್ಕ ಮಾಡಿದಾಗ ನನಗೆ ಬಂದು ಕೊಟ್ಟರು. ಅವರು 6 ಎಕರೆದ್ದು ಪ್ರಾಜೆಕ್ಟ್ ಕೊಟ್ಟರು. ಅವ್ರು ಬಂದೆಲ್ಲ ಮಾರ್ಕೌಟ್ ಹಾಕಿ ಕೊಟ್ಟ ಮೇಲೆ ಮಾಡಿದೆ. ಅದೇ ಯಾಕೆ ಮಾಡಬೇಕು ಆಯ್ತು ಅಂದ್ರೆ ನಮಗೆ ಈಗ ವಯಸ್ಸಾದಂಗೆ ಈ ದಿನಾಂದ ಕ್ರಾಪ್ ಮಾಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಲಾಂಗ್ ಟರ್ಮ್ ಒಂದು ಮಾಡಬೇಕು ಅನ್ನೋದು ಒಂದು ತಲೆಗಿತ್ತು. ಅದಕ್ಕೆ ಇದು ಸೂಕ್ತ ಅದ ಅಂತ ಹೇಳಿ ನಾ ಇದು ಸೆಲೆಕ್ಟ್ ಮಾಡಿಕೊಂಡ್ರಿ. ಮಾಡಿಕೊಂಡಾಗ ಈಗ ಮಂದಿ ಬಲ್ಲಿ ಎಲ್ಲ 3 ವರ್ಷ ಆದ್ರೂ ಈಲ್ಡ್ ಸ್ಟಾರ್ಟ್ ಆಗಿಲ್ಲ, ನನ್ನ ಬಲ್ಲಿ 2.5 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ ಸರ್. ಈಲ್ಡ್ ಸ್ಟಾರ್ಟ್ ಆಗಿದೆ. ಈಗ ಆಲ್ರೆಡಿ ನಾ 8 ತಿಂಗಳದಾಗ 21 ಟನ್ ಮಾಲ್ ಕಟಿಂಗ್ ಆಗಿದ್ರಿ. ಅದಕ್ಕೆ ಮಾರ್ಕೆಟಿಂಗ್ ತೊಂದರೆ ಇಲ್ರಿ. ಅದನ್ನ ನೀವೇನ್ ಮೊದಲೇ ಒಪ್ಪಂದ ಮಾಡಿಕೊಂಡಿದ್ರೆ? ಹಾ ರೀ, ಟ್ರಯಾಂಗಲ್ ಅಗ್ರಿಮೆಂಟ್ ಅದ ಸರ್. 3 ಆಫ್ ಆಯಿಲ್ ಕಂಪನಿ, ಹಾರ್ಟಿಕಲ್ಚರ್, ಫಾರ್ಮರ್. ಇವರು ಸಲಹೆಗಳು ಕೊಡ್ತಾರ, ಸರ್ಕಾರದ ಸವಲತ್ತುಗಳು ಬಂದಿವು ಇಲಾಖೆಯಿಂದ ಬರ್ತದ್ರಿ. ವಯ್ಯದ ಅವ್ರ ಜುಮ್ಮೇದಾರಿ ಇರ್ತಾರೆ, ವಯ್ಯದು ಮಾರ್ಗದರ್ಶನ ಮಾಡೋದು. ಪ್ರತಿ ತಿಂಗಳ ಅವ್ರದೆಲ್ಲ ಫೀಲ್ಡ್ ಆಫೀಸರ್ಗಳು ಅರ್ರಿ, ಅವ್ರು ಬಂದು ಭೇಟಿ ಕೊಡ್ತಾರ, ಇನ್ಸ್ಪೆಕ್ಷನ್ ಮಾಡ್ತಾರೆ. ಹಾ ರೀ, ಏನಾಗ್ಯದ ಏನಿಲ್ಲ, ನೀವು ನೀರು ತಪ್ಪಿಸಿರಿ, ಗೊಬ್ಬರ ಕೊಡ್ರಿ, ಹೇಳ್ಕೊತಿರ್ತ ಸರ್. ಅದು ಹಿಂಗಾಗಿ ಅದು ನಮ್ದು ಭೂಮಿದೊಳಗ ನಾವು ಯಾವಾದೂ ಸುಡಲ್ಲಲ್ರಿ. ಹಿಂಗಾಗಿ ಅದು ಭೂಮಿ ಫಲವತ್ತತೆ ಬಹಳ ಇದ್ದ ಸಲಕ ಅವರು ಟೋಟಲಿ ಏನ್ ನೋಡ್ತಾರಂದ್ರೆ ಬಡ್ಡಿದ ಗರ್ತ್ ನೋಡ್ತಾರೆ ಸರ್. ಬಡ್ಡಿ ಎಷ್ಟು ದಪ್ಪ ಆಗ್ಯದ, ದಪ್ಪ ಆಗ್ಯದ ಅಂದ್ರೆ ಒಂದು ವರ್ಷಿಗೆ ಹೂವು ಸ್ಟಾರ್ಟ್ ಆಗ್ತವ್ರು, ಅವ್ ಹೂವು ಮುರಿಬೇಕ್ರಿ ನಾವು. ಅವ್ ಹೂವು ಹಿಡಿದ್ರೆ ಬಡ್ಡಿ ದಪ್ಪ ಆಗಲ್ಲ. ಈಗ ನನ್ನ ಅನುಭವಕ್ಕೆ ಬಂದಿದ್ದೇನಂದ್ರೆ ಬಡ್ಡಿ ಎಷ್ಟು ದಪ್ಪ ಆಗ್ಯವಲ್ರಿ, ಅದ್ರದ್ದು ಗೊನಿ ಅಷ್ಟು ವೇಟ್ ಬಂದವ್ರಿ. ಒಂದು ಗೊನಿ 30-40 ಕೆಜಿ ತನಕ ಬರ್ತವ್ರಿ. ಈಗ ಸಣ್ಣದಿದ್ದಾಗ ಬಿಟ್ಟು ಅಂದ್ರೆ 4 ಕಿಲೋ 5 ಕಿಲೋ ಬರ್ತವ್ರಿ. ಅದಕ್ಕಾಗಿ ಅವ್ರು 4 ವರ್ಷ 5 ವರ್ಷ ಏಜ್ ಹೇಳ್ತಾರ. ಈಗ ನಾನು ದಿನ ಮುಂದಿನ ವರ್ಷ ಬರೋ ಗೊನಿ ಎಲ್ಲ 30 ಕೆಜಿ ತನಕ ಬರ್ತವ್ರ ಸರ್. ಈಗ ಸದ್ಯ ರೆಡಿ ಅವರ್ ಸರ್ 25-30 ಕೆಜಿ ಗೊನಿಗಳು. ಅದಕ್ಕೆ ಟೈಮ್ ಬೇಕು. ಅದು ತಾಳೆ ಬೆಳೆ ಅಂತಾರೆ ಕನ್ನಡ, ತಾಳ್ಮೆನೂ ಬೇಕ್ರಿ, ಅದಕ್ಕೆ ತಾಳ್ಮೆ ಇದ್ದಾಗ ಬರ್ತದ. ಇನ್ನೊಂದು ತಪ್ಪು ಸಂದೇಶ ಏನ್ ಕೊಟ್ರ ಅಂದ್ರೆ ಅದು ಮಾಡಿಬಿಟ್ರೆ ಏನ್ ಜೀರೋ ಮೇಂಟೆನೆನ್ಸ್ ಅದ, ಇದು ತಪ್ಪು ಸಂದೇಶ ಅದ. ಇದು ನಾವು ಯಾವಾಗ್ನು ಅದಕ್ಕೆ ಮೇಂಟೇನ್, ಅದಕ್ಕೆ ಹುಲ್ ಆಗಲಾರ್ದಂಗ ಬೆಳೆ ಏನಾಗ್ಯದ ನೋಡ್ಕೋತ ಸರಿಯಾಗಿ 3 ಸಾರಿ ನಾವು 2 ಸಾರಿ ಕೂಡ ಗೊಬ್ಬರನೇ 4 ಸಾರಿ ಮಾಡ್ಬೇಕು, ಸ್ಪ್ಲಿಟ್ ಮಾಡ್ಬೇಕ್ರಿ. ಅದ್ 3 ತಿಂಗಳಿಗೊಮ್ಮೆ ಕೊಟ್ರು ಇನ್ನ ಬಹಳ ಅನುಕೂಲ ಇರ್ತದ. ನೀರ್ ಬಹಳ ಬೇಕ್ರಿ ಅದಕ್ಕೆ, ಬರೇ ಡ್ರಿಪ್ ಇರಿಗೇಷನ್ ಮಾಡ್ರಾಗಲ್ಲ, ಫ್ಲಡ್ ಕೊಡ್ಬೇಕು. ಫ್ಲಡ್ ಕೊಟ್ಟಾಗ ಬರೋಬ್ಬರ ಸಕ್ಸಸ್ ಅದ ಸರ್. ನಾವು 30 ಎಕರೆ ಬೆಳೆದೊಟ್ಟು ಅದ್ರಾಗ ಆರಾಮಾಗಿ ನಮಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ ತಗೊಳಕ್ ಆಗಬಹುದು ಅಂತ ನಾ ಊಹೆ ಮಾಡಿದ್ರಿ. ಈಗ ಅಂದ್ರ ಕಂಪನಿಯವರೇ ಬಂದು ಕಟಾವ್ ಮಾಡ್ಕೊಂಡು ಹೋಗ್ತಾರ ಸರ್? ನಾವು ಕಟಿಂಗ್ ಮಾಡಿ ಕಾಟಾ ಮಾಡಿ ಅವ್ರ ಗಾಡಿಗೆ ಹಾಕ್ಬೇಕು, ತೋಟಕ್ಕೆ ಗಾಡಿ ಬರ್ತದೆ. ಅವರು ಮೊದಲೇ ತಿಳಿಸ್ತಾರೆ ನಿಮಗೆ? ತಿಳಿಸ್ತಾರೆ. ಅಂದ್ರೆ ಈಗ ನನ್ನ ಬಲ್ಲಿ 2 ಟನ್, ಇನ್ನೊಬ್ಬರ ಬಲ್ಲಿ 1 ಟನ್ ಹಿಂಗ್ ಬರ್ತಿರ್ತಾರೆ. ಅವ್ರ ಬಲ್ಲಿ ಎಲ್ಲ ರೈತರು ಚಾರ್ಟ್ ಇರ್ತದ, ಯಾರ ಬಲ್ಲಿ ಎಷ್ಟು ಗಿಡ ಅವ, ಎಷ್ಟು ಟನ್ ಬರ್ತದ ಅಂತ ಅವ್ರಿಗೆ ಮಾಹಿತಿ ಇರ್ತದ. ವಿಶಾಖೋಣಿಸ್ 1 ಟನ್ ಬರ್ಲಿ, 1.5 ಟನ್ ಬರ್ಲಿ, ಹಂಗ ಲೈನ್ ಮೇಲೆ ಹಾಕೋತ್ ಹೋಗ್ಬಿಡ್ತಾರೆ ಸರ್. ಅಂದ್ರೆ ಈಗ ನಿಮ್ಮ ಸುತ್ತಮುತ್ತಲ ಮತ್ತೆ ಇದ್ದಾರೆ ರೈತರು? ಹರ ಸರ್, ಈಗ ನಮ್ಮಲ್ಲಿ ಪ್ರತಾಪದಾಗ ಒಬ್ಬರು ಮಾಡ್ಯಾರ, ಅವ್ರ ದಿನ ಈಲ್ಡ್ ಸ್ಟಾರ್ಟ್ ಆಗಿಲ್ರಿ. ಅಲ್ಲಿ ಸರಡಿಗಿದಾಗ ಒಬ್ಬರು ಮಾಡ್ಯಾರ. ಇಲ್ಲಿ ನಮ್ ಭಾಗದಾಗ ಅಂದ್ರೆ 3 ಜನ ಸರ್. ಈ ಕಡೆ ಕಮಲಾಪುರ ಸೈಡ್ ಹರಾರಿ, ಈ ಕಡೆ ಭೀಮಳ್ಳಿ ಅವರು ಮಾಡ್ಯಾರಿ. ಈಗ ನಮ್ದು ನೋಡದ ಮೇಲೆ ಈಗ ಮೊನ್ನೆ ರೈತ ದಿನಾಚರಣೆದಾಗ ವಿಚಾರ ಸಂಕೀರ್ಣ ಅಂತ ಇಟ್ಕೊಂಡ ಮೇಲೆ ಮತ್ ರೈತರು ಬಹಳ ಜರ ಎಚ್ಚರ ಆಗ್ಯಾರ್ರಿ, ಅದು ಮಾಡಬೇಕು ಅಂತ ತಯಾರಾಗ್ತಾ ಇದ್ದಾರೆ. ತಯಾರಾಗ್ತದೆ ಅಂದ್ರೆ ಇದು ಪ್ರಕೃತಿ ವಿಕೋಪಕ್ಕೆ ಅದಕ್ಕ ಏನು ತೊಂದರೆ ಇಲ್ಲ, ತೊಂದರೆ ಇಲ್ಲ ಮೇನ್ ಅಂದ್ರೆ ವಾತಾವರಣದ ಏರುಪೇರು ಏನೇ ಇರಲಿ, ಏನೇ ಇರಲಿ, ಈ ಗಿಡಗಳ ಮೇಲೆ ತಾಳೆ ಬೆಳೆ ಮೇಲೆ ಅಷ್ಟು ಪರಿಣಾಮ ಆಗಂಗಿಲ್ಲ. ಗಾಳಿ ಬಿಡ್ಲಿ, ಮಳೆ ಬರ್ಲಿ, ಏನಾದ್ರೂ ಈಗ ಆಲಿಕಲ್ಲು ಅವು ಇವು ಬಿದ್ದು ಕಾಯಿಗಳ ಮೇಲೆ ಏನಾಗ, ಕಾಯಿ ಬಿಡೋದೇ ಇಲ್ಲ ಅಷ್ಟು ಗಾರ್ಡಿಂಗ್ ಇರ್ತದೆ. ಈಗ ನಮ್ ತೆಂಗಿನ ಗಿಡ ಇರ್ತದೆ ಸರ್, ತೆಂಗಿನಕಾಯಿ ಏನು ಬಡಿಯಲ್ಲ, ಎಲ್ಲ ಎಲೆಗೆ ಬಡದೆ ಬೀಳ್ತಾರೆ. ಅದೇ ಜಾತಿಗೆ ಸೇರಿದ ಅಂದ್ರೆ ಅಷ್ಟು ರಕ್ಷಣೆ ಇರ್ತದೆ, ರಕ್ಷಣೆ ಸೆಲ್ಫ್ ಪ್ರೊಟೆಕ್ಷನ್ ಅದರ ಅದಕ್ಕೆ. ಹಿಂಗಾಗಿ ಅಂದ್ರೆ ಬಿರ್ಸ್ ಕ್ರಾಪ್, ಅದು ಬಿರ್ಸ್ ಕ್ರಾಪ್ ರೀ. ಯಾರಾದ್ರೂ ತಗೋಬಹುದು, ಯಾರಾದ್ರೂ ತಗೋ ಅಂದ್ರೆ ಕಂಪನಿಯವ್ರ ಜೊತೆಗೆ ಮಾತಾಡಿಕೊಂಡು ತೋಟಗಾರಿಕಾ ಇಲಾಖೆ ಜೊತೆಗೆ ಒಂದು ಇದು ಮಾಡಿಕೊಂಡು ಅವ್ರು ಬಂದು ನಮ್ಮ ಫೀಲ್ಡ್ ನೋಡಿ ಸೂಕ್ತ ಅದ ಅಂದಾಗೆ ಮುಂದುವರಿತಾರೆ ಸರ್. ಸೂಕ್ತ ಅದ ನಡೆಸಿಕೊಂಡು ಹೋಗ್ಬೇಕು, ಯಾಕಂದ್ರೆ ಅದು ಅದರದ್ದು ನರ್ಸರಿ ಇಂಪೋರ್ಟೆಡ್ ಸರ್, ಮಲೇಷ್ಯಾದಿಂದ ತರಿಸ್ತಾರಂತವ್ರು, ಅದು ಬಹಳ ಕಾಸ್ಟ್ಲಿ ಇರ್ತದೆ. ಕೇಂದ್ರ ಸರ್ಕಾರ ಯೋಜನೆದೊಳಗೆ ನಮಗೆ ಫ್ರೀ ಕೊಟ್ಟು ಅವ್ರು ದುಡ್ಡು ಕೊಡ್ತಾರೆ ಕಂಪನಿದವ್ರಿಗೆ, ಹೆಂಗದಾರೆ ಅದರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಈಗ 13,290 ರೂಪಾಯಿ ಅದರ. ಅದಕ್ಕೆ ಇವತ್ತು ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಮಂತ್ಲಿ ರೇಟ್ ಬರ್ತದ್ರಿ. ನಂದು ಈಗ 11,290 ರೂಪಾಯಿ ಮಾರತಂದ್ರೆ ಇನ್ನ 2,000 ರೂಪಾಯಿ ನಂದು ಬ್ಯಾಲೆನ್ಸ್ ಉಳಿತದ್ರಿ. ಹಿಂಗ ವರ್ಷನಾಗ ಎಷ್ಟು ವೇರಿಯೇಷನ್ ಆಗಿರ್ತದ ಅದು ಬ್ಯಾಲೆನ್ಸ್ ಬೋನಸ್ ಅಂತ ಹಾಕ್ತಾರೆ. ಒಂದ್ ವರ್ಷ ಆದ್ಮೇಲೆ ನೇರವಾಗಿ ನಿಮ್ಮ ಅಕೌಂಟ್ಗೆ ಬರ್ತದೆ ಎಲ್ಲ? ನಮ್ಮ ಅಕೌಂಟ್ಗೆ ರೀ, ಈ ಕಂಪನಿದವ್ರು ನಮ್ದು ಮಾಲ್ ಒಯ್ದಿದ್ದು ತಿಂಗಳ ಹಾಕೋದ್ನು ಅಕೌಂಟ್ಗೆ ಬರ್ತದೆ. ನೋಡ್ರಿ, ಯಾರಿಗೇನು ಪೇಮೆಂಟ್ ಹಾಕ್ರ ಅನ್ನೋದಿಲ್ಲ, ಬೀಡ್ರ ಅನ್ನೋದಿಲ್ಲ. ಯಾವಾಗ ಕೇಂದ್ರ ಸರ್ಕಾರದ್ದು ರೇಟ್ ಬಂದ ತಕ್ಷಣನೇ ಒಂದ್ ವಾರದಾಗ ಹಾಕಿಬಿಡ್ತಾರೆ. ಪ್ರತಿ ತಿಂಗಳು 10 ತಾರೀಕು ಒಳಗಾಗಿ ಎಲ್ಲರದು ಪೇಮೆಂಟ್ ಬಂದ್ಬಿಡ್ತಾರೆ ರೈತರದು. ಚಿತ್ರಶೇಖರ್ ಅವರೇ, ಬಹಳ ಒಂದು ಒಳ್ಳೆ ಖುಷಿಯಾದ ವಿಚಾರ ಹೇಳಿದ್ರಿ. ಏನು ಮೊದಲ ತಮ್ಮ ಜಮೀನು 125 ಎಕರೆ ಇತ್ತು, ನಿಮ್ಮ ಪಾಲಿಗೆ ಬಂದಿದ್ದು 35 ಎಕರೆ. ಈ 35 ಎಕರೆ ಒಳಗೆ ಏನು 125 ಎಕರೆ ಒಳಗೆ ನಾವು ಹಿಂದೆ ಬೆಳೀತಾ ಇದ್ವಿ, ಅದಕ್ಕಿಂತ ಹೆಚ್ಚಿನ ಇಳುವರಿ ಹೆಚ್ಚಿನ ಆದಾಯವನ್ನು ನಾವು ತಗೊಳ್ತಾ ಇದ್ದೀವಿ ಅಂತ ಹೇಳಿ ಏನು ಹೇಳ್ತಾ ಇದ್ರಲ್ಲ, ಇದು ಬಹಳ ನಮ್ಮ ರೈತರಿಗೆ ಒಂದು ದೊಡ್ಡ ಸಂದೇಶ ಅಂತಾನೆ ಹೇಳಬಹುದು. ಸರಾಸರಿಯಾಗಿ ಒಂದು 35 ಎಕರೆಯಿಂದ ನೀವು ಒಂದು ವರ್ಷದೊಳಗೆ ಏನು ಆದಾಯ ಬರ್ತದೆ ನಿಮಗೆ ಸರ್? ನಮಗ ಮಿನಿಮಮ್ ಏನು ಇಲ್ಲ ಅಂದ್ರೂ